ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧಿ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ವರ್ಷದ ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಕೃಷಿ ಮಾಹಿತಿ. ನುಗ್ಗೆಯ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ನುಗ್ಗೆ ಒಂದು ಬಹುಪಯೋಗಿ ಆದಾಯದ ತರಕಾರಿ ಬೆಳೆ. ಆಲೂಗಡ್ಡೆಯೊಂದಿಗೆ ಸೇರಿಸಿ ಬಳಸಿದರೆ ಸ್ವಾದವನ್ನು ದ್ವಿಗುಣಗೊಳಿಸಬಲ್ಲ ವಿಶಿಷ್ಟ ಗುಣ ಇದಕ್ಕಿದೆ. ನುಗ್ಗೆ ಮರಗಳಲ್ಲಿ ಪ್ರತ್ಯೇಕ ತೋಟವಾಗಿ ಮಾಡಬಹುದು, ಇಲ್ಲವೇ ಅಡಿಕೆ, ತೆಂಗು, ಮಾವಿನ ತೋಟಗಳಲ್ಲೂ ಮಿಶ್ರ ಬೆಳೆಯಾಗಿ ಇವುಗಳನ್ನು ಬೆಳೀಬಹುದು. ಮೊರಿಂಗೇಸಿಯ ಕುಟುಂಬಕ್ಕೆ ಸೇರಿರುವಂತಹ ನುಗ್ಗೆಯ ವೈಜ್ಞಾನಿಕ ಹೆಸರು ಮೊರಿಂಗಾ ಒಲಿಫೆರಾ ಎಂದು. ತಮಿಳಿನಲ್ಲಿ ಇದನ್ನೇ ಮುರುಂಗಾಯಿ, ಮಲಯಾಳಂನಲ್ಲಿ ಮುರಿಂಗಿಗ, ಹಿಂದಿಯಲ್ಲಿ ಸೈಜನ್ ಎಂದು ಕರೆಯಲ್ಪಡುವ ನುಗ್ಗೆಗೆ ಇಂಗ್ಲಿಷ್ನಲ್ಲಿ ಡ್ರಮ್ಸ್ಟಿಕ್ ಎನ್ನುವಂತಹ ಹೋಲಿಕೆಯ ಹೆಸರಿದೆ. ಭಾರತವೇ ಇದರ ತವರೂರು. ನುಗ್ಗೆ ಬಹುಪಯೋಗಿಯಾದಂತಹ ಬೆಳೆ. ಇದರಲ್ಲಿ ಎಲೆ, ಹೂ ಮತ್ತು ಕೂಡುಗಳು ಉಪಯುಕ್ತವಾದಂತಹ ಭಾಗಗಳು. ಎಲೆಯನ್ನು ಹಸಿರು ಸಲಾಡು ಅಥವಾ ಸೂಪ್, ಪಲ್ಯ ತಯಾರಿಯಲ್ಲಿಯೂ ಕೂಡ ಬಳಸಬಹುದು. ಒಣಗಿದ ನುಗ್ಗೆ ಬೀಜಗಳಲ್ಲಿ ಸುಮಾರು 38-40% ಒಣಗದ ಬೆನ್ ಎನ್ನುವಂತಹ ಎಣ್ಣೆಯ ಅಂಶವಿದ್ದು ಇದನ್ನು ವಾಚುಗಳಲ್ಲಿ ಸಂಘರ್ಷ ತಡೆ ಎಣ್ಣೆ ಅಥವಾ ಲುಬ್ರಿಕೇಟಿಂಗ್ ಆಯಿಲ್ ಆಗಿ ಬಳಸಲಾಗ್ತದೆ. ಬೆನ್ ಎಣ್ಣೆಯು ಪಾರದರ್ಶಕ, ವಾಸನೆ ರಹಿತ ಗುಣವನ್ನು ಹೊಂದಿದ್ದು ಮಾಧ್ಯಮವಾಗಿ ಸುಗಂಧ ದ್ರವ್ಯ ತಯಾರಿಯಲ್ಲಿ ಬಳಸಲಾಗ್ತದೆ. ನುಗ್ಗೆ ಕೋಡುಗಳನ್ನು ಎಳೆಯದಿರುವುದಾಗಲೇ ಕೊಯ್ದು ಸಾಂಬಾರು ತಯಾರಿಯಲ್ಲಿ ಬಳಸಬಹುದು. ನುಗ್ಗೆಯಲ್ಲಿ ಲಭ್ಯ ಇರುವಂತಹ ತಳಿಗಳು ಅನೇಕ. ರೋಹಿತ್ 1 ಎನ್ನುವಂತಹದ್ದು 4-6 ತಿಂಗಳಲ್ಲಿ ಮೊದಲ ಬೆಳೆಯನ್ನು ಕಟಾವು ಮಾಡಬಹುದು. 45-60 ಸೆಂಟಿಮೀಟರ್ ಉದ್ದವಿದ್ದು ಕೋಡುಗಳು ವರ್ಷಕ್ಕೆ 2 ಬೆಳೆಯನ್ನು ಪಡಿಬಹುದು. ಪ್ರತಿ ಗಿಡದಿಂದ ಸುಮಾರು 40-135 ಕೋಡುಗಳನ್ನು ವರ್ಷವೊಂದಕ್ಕೆ ಪಡಿಬಹುದು. ಕೊಯಂಬತ್ತೂರು 2 ಎನ್ನುವಂತಹದ್ದು ಇನ್ನೊಂದು ತಳಿ. ಸಣ್ಣ ಗಾತ್ರದ ಕೋಡುಗಳು ಸುಮಾರು 25-30 ಸೆಂಟಿಮೀಟರ್ ಉದ್ದ ಇರ್ತದೆ. ಪ್ರತಿ ಗಿಡಕ್ಕೆ ವರ್ಷಕ್ಕೆ ಸುಮಾರು 200-375 ಕೋಡುಗಳನ್ನು ಪಡೆಯಬಹುದು. PKM-1 ಎನ್ನುವಂತಹದ್ದು 8-9 ತಿಂಗಳಲ್ಲಿ ಮೊದಲ ಕೊಯ್ಲನ್ನು ಮಾಡಬಹುದು. ಪ್ರತಿ ವರ್ಷಕ್ಕೆ ಮರವೊಂದಕ್ಕೆ ಸುಮಾರು 200-300 ಕೋಡುಗಳನ್ನು ಪಡೆಯಬಹುದು. PKM-2 ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂಥ ತಳಿಯಾಗಿದ್ದು ವರ್ಷಕ್ಕೆ 300-400 ಕೋಡುಗಳನ್ನು ಪಡೆಯಬಹುದು. ಆದರೆ ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರ್ತದೆ. ಒಣ ವಾತಾವರಣದಲ್ಲಿ ಬಹಳ ಕಡಿಮೆ ಪ್ರಮಾಣದ ನೀರಿನೊಂದಿಗೆ ಉತ್ತಮವಾದಂತಹ ಫಸಲನ್ನು ನೀಡಬಲ್ಲಂತಹ ಗುಣ ನುಗ್ಗೆಯಲ್ಲಿದೆ. ನೀರು ಚೆನ್ನಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಕೆಂಪು ಮಣ್ಣಿನಲ್ಲಿ ಇದನ್ನು ಬೆಳಿಬಹುದು. ಮಣ್ಣಿನ ರಸಸಾರ 6.2-7 ಇರಬೇಕು. ನುಗ್ಗೆ ಕೃಷಿಗೆ ಸೂಕ್ತವಾದಂತಹ ಮಣ್ಣು ಇದಾಗಿದೆ. ಬೀಜಗಳಿಂದ ಮತ್ತು ಗೆಲ್ಲುಗಳ ತುಂಡುಗಳನ್ನು ಉಪಯೋಗಿಸಿಕೊಂಡು ನರ್ಸರಿಯಲ್ಲಿ ಬಳಸಿ ಇಲ್ಲವೇ ನೇರವಾಗಿ ಮುಖ್ಯ ಭೂಮಿಯಲ್ಲಿ ನೆಟ್ಟು ಸಸ್ಯಾಭಿವೃದ್ಧಿಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಬೀಜೋಪಚಾರವನ್ನು ಮಾಡುವಂಥದ್ದು ಕೂಡ ಅತಿ ಅಗತ್ಯ. ನುಗ್ಗೆಯಲ್ಲಿ ಬೀಜೋಪಚಾರವನ್ನು 3 ರೀತಿಯಲ್ಲಿ ಮಾಡುವುದಕ್ಕೆ ಸಾಧ್ಯ ಇದೆ. ರಾತ್ರಿ ಹೊತ್ತು ನೀರಿನಲ್ಲಿ ಬೀಜವನ್ನು ನೆನೆ ಹಾಕುವಂತಹದ್ದು ಒಂದು ವಿಧ. ಎರಡನೇ ವಿಧದಲ್ಲಿ ಬೀಜವನ್ನು ಸ್ವಲ್ಪ ಜಜ್ಜುವಂತಹದ್ದು. ಮೂರನೇ ವಿಧಾನ ಅಂತಂದರೆ ಬೀಜದ ಹೊರಕವಚವನ್ನು ಪ್ರತ್ಯೇಕಿಸಿ ಒಳಗಿನ ಬೀಜವನ್ನು ಮಾತ್ರ ಬಿತ್ತನೆಗೆ ಬಳಸುವಂತಹದ್ದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 7 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಪ್ರೋಗ್ರಾಂ. ಆಕಾಶವಾಣಿ. ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದು ತಮ್ಮ ಕನಸುಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಹಾಸನದ ಎವಿಕೆ ಕಾಲೇಜಿನ ಗೆಳತಿಯರು. ಬನ್ನಿ ಕೇಳೋಣ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಸಾವಿರದಳ ಕಮಲಿನಿ ಓ ಭಾರತೀ, ತಾಯೆ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತೀ, ತಾಯೆ ನಿನಗೆ ಇದೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತೀ. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸು. ಗೆದ್ದರೆ ಮುಂದೆ ಸಾಗುವೆ, ಸೋತರೆ ಒಳ್ಳೆಯ ಪಾಠ ಕಲಿಯುವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶಸ್ವಿನಿ, ತೃತೀಯ ಬಿಎಸ್ಸಿ ವಿದ್ಯಾರ್ಥಿನಿ, ಎವಿ ಕಾಂತಮ್ಮ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಹಾಸನ. ನೂರು ನುಡಿಗಳಿಂದ ಕಂದರನ್ನು ಕರೆವವಾಗ್ವಿದೆ, ಹಲವು ರೀತಿ ಹಾಡಿ ಹಾಲ ನೂರಿ ಪೊರೆವ ಶಾರದೆ. ನೂರು ನುಡಿಗಳಿಂದ ಕಂದರನ್ನು ಕರೆವವಾಗ್ವಿದೆ, ಹಲವು ರೀತಿ ಹಾಡಿ ಹಾಲ ನೂರಿ ಪೊರೆವ ಶಾರದೆ. ಕೈಯ ಹಿಡಿದು ಅಡಿಯ ನಿಡಿಸಿ ಮುನ್ನಡೆಸುವ ಧಾರಿಣಿ, ತೊದಲ ನುಡಿಸಿ ಕೇಳಿ ಹರ್ಷ ತಾಳಿ ನಲಿವ ತಾರಿಣಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ನಾವೆಲ್ಲರೂ ಭಾರತೀಯರು, ಹೇಳೋದಕ್ಕಾಗ್ಲಿ ಕೇಳೋದಕ್ಕಾಗ್ಲಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಏಕತೆ ಇರುವ ದೇಶ, ಸರ್ವ ಭಾಷೆಗಳಿಗೂ ಮೂಲವಾದ ಸಂಸ್ಕೃತವನ್ನು ಜಗತ್ತಿಗೆ ನೀಡಿದ ತಾಯಿ, ಇತಿಹಾಸದ ಅಧಿದೇವತೆ, ದಂತಕಥೆಗಳ ಮಹಾಮಾತೆ, ಸಂಪ್ರದಾಯ ಮತ್ತು ಸಂಸ್ಕೃತಿಗಳ ಜನನಿ. ಅಷ್ಟೇ ಏಕೆ, ಬಣ್ಣ ಬಣ್ಣದ ಹಬ್ಬಗಳು, ಮನಸೆಳೆಯುವ ಮೆರವಣಿಗೆ, ಬದಲಾಗುವ ಭಾಷೆ ಮತ್ತು ವೈವಿಧ್ಯತೆ, ಇವೆಲ್ಲವೂ ನಮ್ಮನ್ನು ಬೆರಗು ಮಾಡುತ್ತದೆ. ಸಾವಿರಾರು ವರ್ಷಗಳಿಂದ ಭಾರತದಾದ್ಯಂತ ಸಾವಿರಾರು ಸಂಸ್ಕೃತಿ, ಲಿಪಿ ಇರುವ ಭಾಷೆ, ಲಿಪಿ ಇಲ್ಲದ ಭಾಷೆ, ಜಾತಿ, ಉಪಜಾತಿಗಳ ಸಮನ್ವಯದಲ್ಲಿ ಜನರು ಬಾಳ್ವೆ ನಡೆಸುತ್ತಾ ಬಂದಿದ್ದಾರೆ. ಇಷ್ಟೊಂದು ವೈವಿಧ್ಯತೆ, ಭಿನ್ನತೆ ಇದ್ದರೂ ವಿಶ್ವದ ಮಟ್ಟದಲ್ಲಿ ಭಾರತ ಹಲವು ವಿಷಯಗಳಲ್ಲಿ ಅಗ್ರಸ್ಥಾನದಲ್ಲಿಯೇ ಇದೆ. ಅದರಲ್ಲಿ ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಪಟ್ಟ ಯಾರಿಗೂ ಸಮವಲ್ಲ. ಇಂದು ಹಲವು ಕುಂದು ಕೊರತೆಗಳ ನಡುವೆಯೂ ಆರ್ಥಿಕ ಸ್ಥಾನಮಾನದಲ್ಲೂ ಉನ್ನತ ಮಟ್ಟವನ್ನೇ ಕಾಯ್ದುಕೊಂಡಿದೆ. ವಿಶ್ವದ ಅತಿ ದೊಡ್ಡ ರೈಲು ಜಾಲ ಮತ್ತು ವಿಶ್ವದಲ್ಲಿ ಅತಿ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಭಾರತೀಯ ರೈಲ್ವೆ ಪಾತ್ರವಾಗಿದೆ. ಇನ್ನು ನಮ್ಮ ಭಾರತದಲ್ಲಿ ತೇಲುವ ಪೋಸ್ಟ್ ಆಫೀಸ್ ಇದೆ. ಭಾರತದಲ್ಲಿ ಸರಿಸುಮಾರು 155,015 ಅಂಚೆ ಕಚೇರಿಗಳಿವೆ. ವಿಶ್ವದ ಅತ್ಯಂತ ದೊಡ್ಡ ಅಂಚೆ ಜಾಲವನ್ನ ಹೊಂದಿದೆ. ಒಂದು ಸಣ್ಣ ಅಂಚೆ ಕಚೇರಿಯೂ ಸಹ ಅಂದಾಜು 7,175 ಜನರಿಗೆ ಸೇವೆಯನ್ನ ಸಲ್ಲಿಸುತ್ತೆ. ಇನ್ನು ದಾಲ್ ಸರೋವರವು ಕಾಶ್ಮೀರದಲ್ಲಿರುವ ಅತ್ಯಂತ ದೊಡ್ಡ ಸರೋವರ. ಈ ಸರೋವರದ ಅಂಚಿನಲ್ಲಿ ನೆಲೆಸಿರುವ ಜನರ ಸೇವೆ ಮಾಡಲು ಭಾರತದ ಅಂಚೆ ಇಲಾಖೆಯು 2011 ಒಂದು ತೇಲುವ ಅಂಚೆ ಕಚೇರಿಯನ್ನು ಸ್ಥಾಪಿಸುತ್ತೆ. ಇದು ಹಡಗಿನಲ್ಲಿಯೇ ಕಾರ್ಯನಿರ್ವಹಿಸುತ್ತೆ ಮತ್ತು ಜನರ ಮನೆಗಳ ಬಳಿಗೆ ಈ ಹಡಗು ಸಾಗುತ್ತೆ. ಎಷ್ಟು ಖುಷಿಯಾದಂಥ ವಿಷಯ ಅಲ್ವಾ? ಇನ್ನು ವಿಶ್ವದ ಅತ್ಯಂತ ಮಳೆ ಬೀಳುವ ಪ್ರದೇಶದಲ್ಲಿ ಜನವಸತಿ ಇದೆ. ಮೌಸಿಂದ್ರಂ ಕೇಳೇ ಇರ್ತೀರಾ. ಈ ಹಳ್ಳಿ ಖಾಸಿ ಬೆಟ್ಟಗಳಲ್ಲಿ ನೆಲೆಗೊಂಡಿರುವ ಒಂದು ಹಳ್ಳಿಯಾಗಿದ್ದು ಮೇಘಾಲಯದಲ್ಲಿ ನೆಲೆಗೊಂಡಿದೆ. ಎಲ್ಲಿ ಕೇಳಲು ಸಾಧ್ಯ ಇಲ್ಲ ಹೇಳಿ ನಮ್ಮ ಭಾರತದ ಹೆಸರನ್ನ, ಎಲ್ಲೆಲ್ಲೂ ಭಾರತ. ಎಷ್ಟೊಂದು ಅದ್ಭುತ ವಿಷಯಗಳು ಅಲ್ವಾ? ಹೀಗೆ ನಮ್ಮ ದೇಶದ ಬಗ್ಗೆ, ರಾಷ್ಟ್ರಪ್ರೇಮದ ಬಗ್ಗೆ ಕೆಲವು ವಿಷಯಗಳನ್ನ ಹಂಚಿಕೊಳ್ಳಲು ಬರುತ್ತಿದ್ದಾರೆ ದ್ವಿತೀಯ ಬಿಸಿಎ ವಿದ್ಯಾರ್ಥಿನಿಯಾದ ನಿಶ್ಚಿತ. ನಮಸ್ಕಾರ, ನನ್ನ ಹೆಸರು ನಿಶ್ಚಿತ. ನಮ್ಮ ರಾಷ್ಟ್ರವೊಂದು ವಿಶಾಲ ವೃಕ್ಷ, ಸ್ವರಾಜ್ಯ ಅದರ ಕಾಂಡ, ಸ್ವದೇಶಿ ಅದರ ರೆಂಬೆ ಇದ್ದಂತೆ ಎಂದು ನಮ್ಮ ಬಾಲಗಂಗಾಧರ್ ತಿಲಕ್ರವರು ಹೇಳಿದ್ದಾರೆ. ಫ್ರೆಂಡ್ಸ್, ಮೊದಲು ದೇಶ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರಕೃತಿ ಏನಾದರೂ ಹೇಳಿದ್ಯಾ, ಇದು ಆ ದೇಶ, ಇದು ಈ ದೇಶ, ಇದು ಚೀನಾ, ಇದು UK ಅಂತ ಏನಾದರೂ ಹೇಳಿದ್ಯಾ? ಇಲ್ಲ ತಾನೇ? ದೇಶ ಅಂದರೆ ಒಂದು ಭೂಪ್ರದೇಶ ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಗೌರವ ಕೊಡ್ತಾ ಹೋದರೆ ಆಗ ಗೊತ್ತಾಗುತ್ತೆ ದೇಶ ಅಂದರೆ ಏನು ಅಂತ. ಅವಾಗ ಬರುತ್ತೆ, ತಾನಾಗೆ ಬರುತ್ತೆ, ಇದು ನಮ್ಮ ದೇಶ, ಇದು ನಮ್ಮ ದೇಶ ಎಂದು. ದೇಶದ ಬಗ್ಗೆ ಅತೀವ ಭಕ್ತಿ ಮತ್ತು ತನ್ನ ದೇಶಕ್ಕೆ ತೀವ್ರತರವಾದ ಬೆಂಬಲವನ್ನು ಸದಾಕಾಲ ನೀಡುತ್ತಲೇ ಇರುವುದು ಹಾಗೂ ಅವಶ್ಯವಿದ್ದರೆ ದೇಶಕ್ಕಾಗಿ ಪ್ರಾಣಾರ್ಪಣೆಗೂ ಸಿದ್ಧವಾಗುವುದು. ಒಂದು ದೇಶದಲ್ಲಿ ನೆಲೆ ನಿಂತು ಈ ಗುಣವನ್ನು ಹೊಂದಿರುವ ಪ್ರತಿಯೊಬ್ಬ ಪ್ರಜೆಯು ದೇಶಪ್ರೇಮಿಯೇ. ದೇಶಪ್ರೇಮಿ ಆ ದೇಶದ ಕಾನೂನನ್ನು ಗೌರವಿಸುತ್ತಾನೆ ಮತ್ತು ಪಾಲಿಸುತ್ತಾನೆ. ತನ್ನ ಸೀಮಿತ ಕಾರ್ಯವ್ಯಾಪ್ತಿಯಲ್ಲಿಯೇ ಆದರೂ ಆತ ದೇಶಕ್ಕಾಗಿಯೇ ದುಡಿಯುತ್ತಾನೆ. ಉತ್ತಮ ಪ್ರಜೆಗಳನ್ನು ರೂಪಿಸುವ ಶಿಕ್ಷಕರು, ಬ್ಯಾಂಕ್ ನೌಕರರು, ಇತರ ಕ್ಷೇತ್ರಗಳಲ್ಲಿ ದುಡಿಯುವ ನೌಕರರು, ಕೂಲಿ ಕಾರ್ಮಿಕರು, ಅಷ್ಟೇ ಅಲ್ಲ ನಮ್ಮ ನಿಮ್ಮಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ದೇಶಪ್ರೇಮಿಗಳೇ ಹೌದು ಅಲ್ವಾ? ಆದರೆ ದೇಶ ಕಾಯುವ ಸೈನಿಕರದ್ದು ಮಾತ್ರ ವಿಶೇಷ ಪ್ರೇಮವೇ ಹೌದು ಅಲ್ವಾ? ಕಷ್ಟ ಅಂತ ಬಂದಾಗ ತಮ್ಮ ಪ್ರಾಣ ಕೊಡಕ್ಕೂ ಸಿದ್ಧವಾಗಿರ್ತಾರೆ. ಇದು ದೇಶಕ್ಕಾಗಿ ಮಾಡುವ ಬಲಿದಾನವೇ ಹೌದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರದ ಯುವಕರನ್ನು ಸಂಘಟಿಸಿ ಯುವಕರಲ್ಲಿ ಅಭಿಮಾನ, ರಾಷ್ಟ್ರಾಭಿಮಾನ ಏಳಿಗೆಗಾಗಿ ಶಿಸ್ತನ್ನು ಬೆಳೆಸುವ ದೃಷ್ಟಿಯಿಂದ ಹಲವಾರು ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಶಿಸ್ತು ಸಂಯಮವನ್ನು ಬೆಳೆಸುವ ಮೂಲಕ ಯುವಕರನ್ನು ಸಂಘಟಿಸುವ ದೃಷ್ಟಿಯಲ್ಲಿ ರಾಷ್ಟ್ರೀಯ ಸೇವೆಗಾಗಿ ಅನೇಕ ತರಬೇತಿ ನೀಡಬೇಕೆಂದು ಹೋರಾಟ ನಡೆಸಿದರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ನಾರಾಯಣ್ ಸುಬ್ಬುರಾವ್ ಹಳ್ಳಿಕರ್ ಇವರು ಕೂಡ ಯುವಕರಲ್ಲಿ ಜಾಗೃತಿ ಮೂಡಿಸುವುದರ ಸಲುವಾಗಿ ಮತ್ತು ಅವರಲ್ಲಿ ದೇಶಪ್ರೇಮವನ್ನು ಮೂಡಿಸುವುದರ ಸಲುವಾಗಿ ಭಾರತದ ಸೇವಾದಳ ಎಂಬ ಸಂಸ್ಥೆಯನ್ನು ನಿರ್ಮಾಣ ಮಾಡುತ್ತಾರೆ. ನಾವು ನಮ್ಮ ರಾಷ್ಟ್ರಪ್ರೇಮವನ್ನು ರಾಷ್ಟ್ರ ಲಾಂಛನಗಳಿಗೆ ಗೌರವ ಕೊಡುವ ಮೂಲಕ ವ್ಯಕ್ತಪಡಿಸುತ್ತೇವೆ. ನಮ್ಮ ದೇಶವನ್ನು ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನದಲ್ಲಿ ವೀರ ಸನ್ಯಾಸಿ ವಿವೇಕಾನಂದರು ಭಾಗವಹಿಸಿ ಅವರು ಮಾಡಿದ ಐತಿಹಾಸಿಕ ಭಾಷಣ ಭಾರತದ ಇತಿಹಾಸದ ಪುಟದಲ್ಲಿನ ಮರೆಯಲಾಗದ ಕ್ಷಣ. ಇದು ಕೇವಲ ವಿವೇಕಾನಂದರ ವಿಜಯ ಯಾತ್ರೆಯಲ್ಲ, ಭಾರತದ ಸಾಹಸ ಯಾತ್ರೆಯಾಗಿತ್ತು. ವಿಭಿನ್ನ ಜಾತಿ ಮತಗಳ ಮಾನವ ಸಂಕುಲವನ್ನು ಒಂದುಗೂಡಿನಲ್ಲಿ ಘೋಷಿಸುತ್ತಿರುವ ಭಾರತವನ್ನು ಪ್ರತಿನಿಧಿಸಿ ವಿವೇಕಾನಂದರು ಮಾಡಿದ ಭಾಷಣ ಭಾರತೀಯರಲ್ಲಿ ಸ್ವಾಭಿಮಾನ ಜಾಗೃತಿಯನ್ನು ಬರಿದೆಪ್ಪಿಸುವಂತಿತ್ತು. ನಿಮಗೆಲ್ಲ ಗೊತ್ತು ಅರುಣಿಮಾ ಸಿನ್ಹಾ ಯಾರು ಅಂತ? ಭಾರತೀಯ ವಾಲಿಬಾಲ್ ಆಟಗಾರ್ತಿ. ರೈಲಿನಲ್ಲಿ ಚಲಿಸುವಾಗ ದರೋಡೆಕೋರರು ಅವ್ರನ್ನ ರೈಲಿನಿಂದ ತಳ್ತಾರೆ. ಯಾಕೆ ತಳ್ತಾರೆ ಅಂತ ಏನಾದರೂ ಗೊತ್ತಾ ನಿಮಗೆ? ಯಾಕಂದ್ರೆ ಅವ್ರ ಹತ್ರ ಇದ್ದಂತಹ ಚಿನ್ನಾಭರಣಗಳನ್ನ ಕೇಳ್ತಾರೆ, ಆದರೆ ಅವರು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಆ ಕಾರಣಕ್ಕಾಗಿ ದರೋಡೆಕೋರರು ಅವ್ರನ್ನ ರೈಲಿನಿಂದ ತಳ್ತಾರೆ. ಅವಾಗ ಅವರು ತಮ್ಮ ಎಡಗಾಲಿನ ಮೊಣಕಾಲಿನ ಕೆಳಗೆ ಕತ್ತರಿಸುವಂತಹ ಪರಿಸ್ಥಿತಿಗೆ ಬರ್ತಾರೆ. ಅವ್ರ ಆಸೆ ಏನಿತ್ತಂದ್ರೆ ಪ್ರತಿ ಖಂಡದ ಅತ್ಯುನ್ನತ ಶಿಖರಗಳನ್ನು ಏರಿ ಭಾರತದ ರಾಷ್ಟ್ರೀಯ ಧ್ವಜವನ್ನು ಹಾರಿಸುವುದು. ಇವರು ಈಗಾಗಲೇ 2014ರವರೆಗೆ ಕೃತಕ ಕಾಲಿನೊಂದಿಗೆ 7 ಶಿಖರಗಳನ್ನು ಹತ್ತಿದ್ದಾರೆ. ಏಷ್ಯಾದ ಎವರೆಸ್ಟ್, ಆಫ್ರಿಕಾದ ಕಿಲಿಮಂಜಾರೋ, ಯುರೋಪಿಯನ್ ಎಲ್ಬರ್ಸ್, ಆಸ್ಟ್ರೇಲಿಯಾದ ಕೊಸಿಯಾಸ್ಕೋ, ಅರ್ಜೆಂಟೀನಾದಲ್ಲಿ ಅಕ್ಕೋನಾಗುವಾ ಮತ್ತು ಇಂಡೋನೇಷ್ಯಾದ ಕಾಸ್ಟ್ರನ್ ಪೂರ್ಣಗೊಳಿಸಿ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಿದರು. ಇನ್ನು ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ರೈತನು ತನ್ನ ನಿಸ್ವಾರ್ಥ ಸೇವೆಯನ್ನು ದೇಶಕ್ಕಾಗಿ, ದೇಶದ ಜನರಿಗಾಗಿ ಸಲ್ಲಿಸುತ್ತಾನೆ. ಅಂತಹ ರೈತನನ್ನು ನಮ್ಮ ದೇಶದಲ್ಲಿ ಗೌರವಿಸುತ್ತಾರೆ. ನಿಮಗೆ ಕಲಾಂಜಿ ಯಾರು ಅಂತ ಗೊತ್ತಾ? ಭಾರತದಲ್ಲಿ 5 ವರ್ಷ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದಂಥವರು. ಕಲಾಂರವರು ವಿಜ್ಞಾನ ಕ್ಷೇತ್ರಕ್ಕೆ ನೀಡಿರುವಂತಹ ಕೊಡುಗೆ ತುಂಬ ಅಪಾರವಾದದು. ಭಾರತದ ಪರಮಾಣು ಮತ್ತು ಕ್ಷಿಪಣಿ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ದೊಡ್ಡ ಪಾತ್ರವನ್ನು ವಹಿಸಿದರು. ಇನ್ನು ಸ್ವಾಮಿ ವಿವೇಕಾನಂದರ ವಿಚಾರಗಳಿಂದ ಪ್ರಭಾವಿತರಾದವರು ತುಂಬ ಇದ್ದಾರೆ. ಅದರಲ್ಲಿ ಸುಭಾಷ್ ಚಂದ್ರ ಬೋಸ್ರವರು ಕೂಡ ಒಬ್ಬರು. ಇವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ವಿಶಿಷ್ಟ ಪಾತ್ರ ವಹಿಸಿದರು. ಭಾರತಕ್ಕೆ ಸ್ವಾತಂತ್ರ್ಯ ಪಡೆಯಲು ಜರ್ಮನಿಯಲ್ಲಿ ಸೇನೆ ನಿರ್ಮಿಸಿದರು. ಭಾರತೀಯರಿಗೆ ನೀವು ರಕ್ತವನ್ನು ಕೊಡಿ, ನಾನು ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದು ಭಾರತೀಯರನ್ನು ಹುರಿದುಂಬಿಸಿದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದರು. ಅಲ್ಲದೆ ಕಿತ್ತೂರಾಣಿ ಚೆನ್ನಮ್ಮ, ಭಗತ್ ಸಿಂಗ್, ಬಾಲಗಂಗಾಧರ್ ತಿಲಕ್, ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಹೀಗೆ ಹಲವಾರು ಹೋರಾಟಗಾರರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿದರು. ಇನ್ನು ಇತ್ತೀಚೆಗೆ ನಡೆದ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಒಬ್ಬ ಭಾರತೀಯ ಟ್ರ್ಯಾಕ್ ಮತ್ತು ಫೀಲ್ಡ್ ಕ್ರೀಡಾಪಟು. ಇವರು ಜಾವೆಲಿನ್ ಎಸೆತ ವಿಭಾಗದಲ್ಲಿ 2021 ನಡೆದ ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 87.58 ಮೀಟರ್ ದೂರ ಜಾವೆಲಿನ್ ಎಸೆಯುವ ಮೂಲಕ ಸ್ವರ್ಣ ಪದಕ ಗೆಲ್ಲುವುದರ ಮೂಲಕ ನಮ್ಮ ದೇಶಕ್ಕೆ ಕೀರ್ತಿ ತಂದರು. ಇನ್ನು ನಮ್ಮ ವಿದ್ಯಾರ್ಥಿ ವಿಷಯಕ್ಕೆ ಬಂದರೆ, ವಿದ್ಯಾರ್ಥಿ ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ದೇಶದ ಅಭಿವೃದ್ಧಿಗೆ ನೆರವಾಗುವಂತೆ ಹೊಂದಿಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೆಲಸ ಏನಂದರೆ, ಅನಕ್ಷರಸ್ಥರಾದ ತನ್ನ ನೆರೆಹೊರೆಯವರಿಗೆ ವಿದ್ಯೆಯಿಂದಾಗುವ ಪ್ರಯೋಜನವನ್ನು ಹೇಳಿ ಅಕ್ಷರಸ್ಥರನ್ನಾಗಿ ಮಾಡಲು ಪ್ರಯತ್ನಿಸುವುದು. ಆದರೆ ನಾನು ಹೇಳೋದೇನೆಂದರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಾರ್ಯ ನನ್ನದು, ಸಫಲತೆ ನಿನ್ನದು ಎಂಬ ಭಾವನೆಯಿಂದ ದುಡಿಯಬೇಕು. ಸಮಾಜದ ಎಲ್ಲ ಸಮಾಚಾರಗಳನ್ನು ತಿಳಿದು ತನ್ನವರಿಗೆ ಹೇಳುತ್ತಾ ಬಂದರೆ ದೇಶದ ಅಭಿವೃದ್ಧಿ ಯೋಜನೆಗಳ ತಿಳುವಳಿಕೆ ಎಲ್ಲರಲ್ಲಿಯೂ ಮೂಡುವಂತಾಗುವುದು, ಜನರ ಆಸಕ್ತಿ ಕೂಡ ಕೆರಳುವುದು. ನಿಮಗೆಲ್ಲ ಗೊತ್ತು, ಕಪ್ಪೆ ಬಾವಿಯೊಳಗಡೆ ಇರುತ್ತೆ, ಅದು ಆಚೆ ಬಂದು ತನ್ನ ಪ್ರಪಂಚ ಹೀಗಿದೆ ಅಂತ ನೋಡಲ್ಲ. ವಿದ್ಯಾರ್ಥಿಯು ತನ್ನ ಬಿಡುವಿನ ಸಮಯವನ್ನು ಹಾಳು ಮಾಡುವುದರ ಬದಲಾಗಿ ಊರಿನ ಜನರಿಗೆ ರಾಷ್ಟ್ರ ನಿರ್ಮಾಣ ಮಾಡುವುದರ ಉದ್ದೇಶಗಳನ್ನು ಅಥವಾ ಒಳ್ಳೆಯ ವಿಚಾರಗಳನ್ನು ತಿಳಿಸಿದರೆ ರಾಷ್ಟ್ರ ನಿರ್ಮಾಣವು ಕೂಡ ಸುಗಮವಾಗುವುದು. ಹಲವು ತಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳೆ, ಹಲವು ಧಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳೆ, ಹಲವು ತಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳೆ, ಹಲವು ಧಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳೆ, ತೆಕ್ಕೆ ಬಿಗಿದು ತಾಯೇ ಇಂದು ನಮ್ಮನೊಂದು ಗೂಡಿಸೇ, ತೆಕ್ಕೆ ಬಿಗಿದು ತಾಯೆ ಇಂದು ನಮ್ಮನೊಂದು ಗೂಡಿಸೇ, ಹಲವಿದ್ದರೂ ಒಲವೊಂದೇ ಎಂಬ ತತ್ವ ಮೂಡಿಸೇ, ಸಾವಿರದಳ ಕಮಲಿನಿ ಓ ಭಾರತೀ, ತಾಯೆ ನಿನಗೆ ಇದೋ ಜೀವದಾರತಿ, ಸಾವಿರದಳ ಕಮಲಿನಿ ಓ ಭಾರತಿ, ತಾಯೆ ನಿನಗೆ ಇದೋ ಜೀವದಾರತಿ, ಸಾವಿರದಳ ಕಮಲಿನಿ ಓ ಭಾರತಿ. ಈಗ ನಾಟಿ ಕೋಳಿ ಸಾರ್ ಜೊತೆ ಮುದ್ದೆ ಇಲ್ಲ ಅಂದ್ರೆ ಹೇಗೋ, ಅದೇ ನಮ್ಮ ಕರ್ನಾಟಕದಲ್ಲಿ ಜನಪದ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತ, ನೀವೇ ಹೇಳಿ. ಈಗ 100 ವರ್ಷಗಳ ಹಿಂದೆ ಏನಾಗಿತ್ತು ಅಂತ ನಮಗೆ ನಿಮಗೆ ಗೊತ್ತಾ? ಇಲ್ಲ ತಾನೆ. ಅದೇ ನೋಡಿ, ಹಲವಾರು ವರ್ಷಗಳಿಂದ ಏನಾಗಿತ್ತು ಅನ್ನೋದು ತಿಳ್ಕೊಬೇಕು ಅಂದರೆ ಬಹುತೇಕ ವಿಷಯಗಳು ನಮ್ಮ ಜನಪದದಲ್ಲಿ ಸಿಗುತ್ತೆ. ಜನಪದದ ಬಗ್ಗೆ ಇನ್ನೂ ಆಳಕ್ಕೆ ಇಳಿದು ತಿಳಿಯೋಣ ಬನ್ನಿ. ನಿಮ್ಮೆಲ್ಲರೊಂದಿಗೆ ತನ್ನ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ಬರ್ತಿದ್ದಾಳೆ ಕುಮಾರಿ ಯಶಸ್ವಿನಿ. ಬಾಲಬಾಯಿಯಲ್ಲಿ ಬ್ರಹ್ಮಾಂಡವು ಅಡಗಿರುವಂತೆ ಜಾನಪದದಲ್ಲಿ ಎಲ್ಲವೂ ಅಡಗಿದೆ. ಜನಪದ ಎನ್ನುವ ಪದ ಇಂಗ್ಲಿಷ್ನಲ್ಲಿ ಫೋಕ್ಲೋರ್ ಎಂಬುದಕ್ಕೆ ಸಮಾನಾರ್ಥಕವಾಗಿ ಬಳಸಿರುವ ಕನ್ನಡ ಪದ. ಫೋಕ್ಲೋರ್ ಎನ್ನುವುದು ಫೋಕ್ ಮತ್ತು ಲೋರ್ ಎಂಬ ಎರಡು ಪ್ರತ್ಯೇಕ ಅರ್ಥವನ್ನು ಉಳ್ಳ ಪದಗಳ ಸಂಯೋಗದಿಂದ ಕೂಡಿದೆ. ಫೋಕ್ ಎನ್ನುವುದಕ್ಕೆ ಕನ್ನಡದಲ್ಲಿ ಜನಪದ ಎಂತಲೂ, ಲೋರ್ ಜ್ಞಾನ ಎಂತಲೂ ಇದೆ. ಜಾನಪದ ಜ್ಞಾನ ಈ ವಿಷಯಕ್ಕೆ ಡಾಕ್ಟರ್ ಹಾಮಾ ನಾಯಕ್ ಅವರು ಜಾನಪದ ಎಂಬ ಶಬ್ದವನ್ನು ಬಳಸಿದ್ದಾರೆ. ಜನಪದ ಜ್ಞಾನವೇ ಜನಪದ ಎಂದು ಕರೆಯಬಹುದು. ಜನಪದರ ಸಾಹಿತ್ಯ, ಸಂಗೀತ, ನೃತ್ಯ, ಆಟ ಈ ಎಲ್ಲವನ್ನು ಒಳಗೊಂಡಿದ್ದು ಜನಪದವೆಂದು ಹೇಳಬಹುದು. ಮನುಷ್ಯನ ಬದುಕಿನೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿ ತಲೆತಲೆಮಾರುಗಳಿಂದ ಬಂದಿರುವ ಮೌಖಿಕ ಪರಂಪರೆಯಲ್ಲಿ ಸಂಬಂಧ ಜ್ಞಾನವೇ ಜಾನಪದ. ಈ ಜನಪದ ಗೀತೆಗಳನ್ನ ಸೃಷ್ಟಿಸಿದವರು ಯಾರಂತ ಹೇಳಕ್ ಸಾಧ್ಯ ಆಗಲ್ಲ. ಇವು ಹಳ್ಳಿಯಲ್ಲಿ ಸಾಮಾನ್ಯ ಜನರ ನಡುವೆ ಹುಟ್ಟಿ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವಂತಹ ಸಿರಿನುಡಿಯಿಂದ ಹೇಳ್ಬೋದು. ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕದ ಜನಪದ ಸಂಸ್ಕೃತಿ ಅತ್ಯಂತ ಶ್ರೀಮಂತವಾಗಿದೆ. ಕಲೆ, ಸಾಹಿತ್ಯ, ನೃತ್ಯ, ಡೊಳ್ಳು ಕುಣಿತ, ಕಂಸಾಳೆ, ಕರಡಿ ಮಜಲು, ವೀರಗಾಸೆ, ನಂದಿಕೋಲು ಕುಣಿತ ಇತ್ಯಾದಿ, ನಾಟಕ, ಬಯಲಾಟ, ದೊಡ್ಡಾಟ, ಶ್ರೀ ಕೃಷ್ಣ ಪಾರಿಜಾತ, ಯಕ್ಷಗಾನ ಮುಂತಾದ ವಿವಿಧ ಪ್ರಕಾರಗಳನ್ನು ನಮ್ಮ ಕನ್ನಡ ಜನಪದ ಸಂಸ್ಕೃತಿಯಲ್ಲಿ ಕಾಣಬಹುದು. ಕನ್ನಡ ಜನಪದ ಸಂಸ್ಕೃತಿಯು ಒಂದು ಭಾಗವಾದ ಜನಪದ ಗೀತೆಗಳು ಅತ್ಯಂತ ವೈವಿಧ್ಯಮಯವಾಗಿ ಕನ್ನಡ ನಾಡಿನ ವಿವಿಧ ಪ್ರದೇಶಗಳ ಪ್ರಾದೇಶಿಕ ಸೊಗಡುಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಜೋಪಾನ ಮಾಡಿವೆ ಎಂದರೆ ತಪ್ಪಲ್ಲ. ಹಳ್ಳಿಗಳಲ್ಲಿ ಇನ್ನೂ ತನ್ನ ನೆಲೆಯನ್ನು ಭದ್ರವಾಗಿ ಉಳಿಸಿಕೊಂಡಿರುವುದು ಸಮಾಧಾನ ತರುವ ಸಂಗತಿಯಾಗಿದೆ. ಕಂಸಾಳೆ ಪದ, ಕೋಲಾಟದ ಪದ, ರಾಗಿ ಬೀಸೋ ಪದ, ಸುಗ್ಗಿ ಹಾಡುಗಳು, ಹೀಗೆ ಇನ್ನು ಅನೇಕ ವಿವಿಧ ಬಗೆಯ ಜಾನಪದ ಗೀತೆಗಳು ಆಯಾ ಪ್ರದೇಶ ಜನರ ದೈನಂದಿನ ಚಟುವಟಿಕೆಗಳನ್ನು, ಕೌಟುಂಬಿಕ ಜೀವನವನ್ನು, ಸಂಬಂಧಗಳನ್ನು, ದೇವರುಗಳನ್ನು ಹಾಗೂ ಧಾರ್ಮಿಕ ಆಚರಣೆಗಳನ್ನು ನಮ್ಮ ಮುಂದೆ ತೆರೆದಿಡುತ್ತವೆ. ಹೂಮಾಲೆಯಂತೆ ಸಾಲುಗಳನ್ನು ಯಾರು ಯಾವಾಗ ಬರೆದರೋ ಗೊತ್ತಿಲ್ಲ. ಇವು ನೂರಾರು ವರ್ಷಗಳಿಂದ ಸಾವಿರಾರು ಜನಗಳ ಬಾಯಿಯಿಂದ ಹರಿದು ಬಂದ ನುಡಿಗಳು. ನಮ್ಮ ಹಳ್ಳಿಗಳಲ್ಲಿ ಸೃಜನಶೀಲತೆಯನ್ನು ಮತ್ತು ಮಾಧುರ್ಯವನ್ನು ಹಳ್ಳಿಗರಿಗೆ ತಿಳಿಯದಂತೆ ಅವರ ಜೀವನ ವಿಧಾನವನ್ನಾಗಿ ಪರಿವರ್ತಿಸಿದ ಸಂಸ್ಕೃತಿಯೊಂದರ ಹೆಜ್ಜೆ ಗುರುತುಗಳು. ಪ್ರಾಯಶಃ ಸಹಸ್ರಾರು ವರ್ಷದ ಹಿಂದೆ ಜಗತ್ತಿನಲ್ಲೆಲ್ಲ ಇದ್ದುದು ಜನಪದ ಒಂದೇ. ಮಾನವನು ತಾನು ಮಾಡುವ ಕೆಲಸಗಳಲ್ಲೆಲ್ಲ ತನ್ಮಯತೆಯನ್ನು ತುಂಬಲು ಮಾಡಿದ ಪ್ರಯತ್ನಗಳ ಸರಮಾಲೆಯೇ ಜನಪದವಾಗಿರಬಹುದು. ತನ್ನ ಸುತ್ತಲಿನ ಪರಿಸ್ಥಿತಿಗೆ ತಕ್ಕಂತೆ ತಂತ್ರಜ್ಞಾನಗಳನ್ನು, ಆರೋಗ್ಯ ರಕ್ಷಣೆ, ವೈದ್ಯಕೀಯವನ್ನು, ಪ್ರಕೃತಿಯ ಬಿರುಸಿಗೆ ಉತ್ತರವಾಗಿ ಭಕ್ತಿಯನ್ನು ಬೆಳೆಸಿಕೊಂಡಿರಬಹುದು. ಜನಪದ ಮತ್ತು ಜಾನಪದ ಎಂಬ ಶಬ್ದಗಳು ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಸೂಚಿಸುತ್ತವೆ. ಪ್ರತಿಯೊಂದು ಸಮಾಜವೂ ತನ್ನ ಪುರಾತನರ ಸಾರವನ್ನು ಹೀರಿ ತನ್ನ ಸದ್ಯದ ಬದುಕಿಗೊಂದು ಅರ್ಥವನ್ನು, ತನ್ನ ಸದ್ಯದ ಸಮಸ್ಯೆಗಳಿಗೊಂದು ಪರಿಹಾರವನ್ನು, ತನ್ನ ಭಕ್ತಿಗೊಂದು ರೂಪವನ್ನು, ಕಲೆ ತಂತ್ರಜ್ಞಾನ ಇತ್ಯಾದಿಗಳ ಬೆಳವಣಿಗೆಯನ್ನು ನಿರ್ವಹಿಸುತ್ತದೆ. ಇದು ಯಾವುದೇ ಅಧಿಕಾರದ ಸಂಪ್ರದಾಯ ಘೋಷಣೆ ಇಲ್ಲದೆಯೇ ತನ್ನಿಂದ ತಾನೇ ಹರಿದು ಬಂದು ಮಣ್ಣಿನ ಸಂಸ್ಕೃತಿಯ ಸಾರವಾಗಿ ಜಾನಪದ ಎನಿಸಿಕೊಂಡಿದೆ. ಜನಪದದ ಅನೇಕ ಲಕ್ಷಣಗಳಲ್ಲಿ ಕಂಠಸ್ಥ ಸಂಪ್ರದಾಯವು ಒಂದು ಪ್ರಮುಖವಾದ ಲಕ್ಷಣ. ಜನಪದ ಸಂಸ್ಕೃತಿಯ ಒಂದು ಭಾಗ. ಸಂಸ್ಕೃತಿಯು ಎಲ್ಲ ಮಾನವಶಾಸ್ತ್ರಗಳಿಗೆ ಮೂಲ ಆಧಾರ. ಜನಪದ ಸಹ ಜನಸಂಸ್ಕೃತಿಯ ಒಂದು ಅಧ್ಯಯನವಾಗಿದೆ. ಇದು ಯಾವುದೇ ವರ್ಗ, ವರ್ಣ, ಜಾತಿಗೆ ಸೀಮಿತವಾದ ಸಂಸ್ಕೃತಿಯ ಒಂದು ಭಾಗ. ವರ್ಗ, ಜಾತಿ, ವರ್ಣಗಳಲ್ಲಿ ತಾತ್ಕಾಲಿಕವಾಗಿಯಾದರೂ ಬೇರೆಯಾಗುವ ಜನ ಸಂಸ್ಕೃತಿಯಲ್ಲಿ ಒಟ್ಟಿಗೆ ಸೇರುತ್ತಾರೆ. ಜನಪದ ಎಲ್ಲ ವರ್ಗಗಳಲ್ಲಿ ಕಂಡುಬಂದರೂ ಅದು ಯಾವುದೇ ವರ್ಗಕ್ಕೆ, ಜಾತಿಗೆ ಸೀಮಿತವಾದುದಲ್ಲ. ಅದು ಎಲ್ಲರ ಮಧ್ಯೆ ಸರ್ವಸಾಧಾರಣವಾಗಿರುವಂತಹದು. ಕೆಲವು ಸಾಂದರ್ಭಿಕ ವ್ಯತ್ಯಾಸಗಳನ್ನು ಬಿಟ್ಟರೆ ಮಾನವರಲ್ಲಿ ಒಟ್ಟಾಗಿ ಅನುಸರಿಸುವ, ಆಚರಿಸುವ ನಡವಳಿಕೆ, ವಿಚಾರ, ಆಚಾರಗಳಿವೆ. ಜನಪದರ ನಡೆ, ನುಡಿ, ಆಚರಣೆ, ನಂಬಿಕೆ ಇವುಗಳನ್ನು ಒಪ್ಪಿಕೊಳ್ಳುವವರೇ ಜನಪದರು. ಪರಂಪರಾನುಗತವಾಗಿ ಬಾಯಿಯಿಂದ ಬಾಯಿಗೆ ಸಾಗಿ ಬಂದ ಜನಪದ ಜ್ಞಾನವು ಕಾಲಕ್ಕೆ ತಕ್ಕಂತೆ ಬದಲಾವಣೆಗೊಂಡಿದೆ. ಆದರೆ ಜನಪದ ಎಷ್ಟೇ ರೂಪಾಂತರಗೊಂಡರೂ ಸಹ ಅದು ತನ್ನ ಮೂಲದ ಸೊಗಡನ್ನು ಮಾತ್ರ ತನ್ನಲ್ಲಿಯೇ ಗರ್ಭಿಸಿಕೊಂಡು ಬಂದಿದೆ. ಒಂದು ಜನಪದ ಕಥೆಯು ಇಂದು ಭಾಷಾ ದೃಷ್ಟಿಯಿಂದ ಅಥವಾ ಪ್ರಾದೇಶಿಕ ದೃಷ್ಟಿಯಿಂದಲೂ ಬದಲಾವಣೆಯಾಗಿರಬಹುದು. ಆದರೆ ಮೂಲ ಆಶಯ ಒಂದೇ ಆಗಿರುವುದು. ಯಾವುದೇ ಕಾಲದಲ್ಲಿ, ಯಾವುದೇ ಮಾತಿನಲ್ಲಿ ದೇಶ ಅಬಾಧಿತವಾಗಿ ನಿಲ್ಲುತ್ತದೆ. ಸ್ಪಷ್ಟ ರೂಪದ ಸೃಷ್ಟಿಕಾಯ ವಿಧಾನ ಈ ವಿಶ್ವ ಮೌಲಿಕತೆಗೆ ಕಾರಣವಾಗಿದೆ. ಜಾನಪದ ಸಂಸ್ಕೃತಿಯ ಒಂದು ಭಾಗ. ಸಂಸ್ಕೃತಿಯು ಎಲ್ಲ ಮಾನವಶಾಸ್ತ್ರಗಳಿಗೆ ಮೂಲ ಆಧಾರ. ಜನಪದ ಸಹ ಜನಸಂಸ್ಕೃತಿಯ ಒಂದು ಅಧ್ಯಯನವಾಗಿದೆ. ಇದು ಯಾವುದೇ ವರ್ಗ, ವರ್ಣ, ಜಾತಿಗೆ ಸೀಮಿತವಾದ ಸಂಸ್ಕೃತಿಯ ಒಂದು ಭಾಗ. ವರ್ಗ, ಜಾತಿ, ವರ್ಣಗಳಲ್ಲಿ ತಾತ್ಕಾಲಿಕವಾಗಿಯಾದರೂ ಬೇರೆಯಾಗುವ ಜನಸಂಸ್ಕೃತಿಯಲ್ಲಿ ಒಟ್ಟಿಗೆ ಸೇರುತ್ತದೆ. ಬದುಕಿನ ಸೂಕ್ಷ್ಮ ಸಂಗತಿಗಳನ್ನು ಜನಪದ ಒಳಗೊಂಡಿರುತ್ತದೆ. ಜನತೆಯ ಸರ್ವತೋಮುಖ ಅಭಿವೃದ್ಧಿ ಇಲ್ಲಿದೆ. ಜನಪದರ ಬದುಕಿನ ಸಾವಿರಾರು ಸಂಗತಿಗಳು ಜನಪದದಲ್ಲಿ ಹಾಸುಹೊಕ್ಕಾಗಿ ಸೇರುತ್ತದೆ. ಪ್ರಾಯಶಃ ಜನಪದದಲ್ಲಿ ವ್ಯಾಪಕ ಮತ್ತು ವಿಶಾಲವಾದದ್ದು ಮತ್ತೊಂದಿಲ್ಲ. ದೇವರಲ್ಲಿ ಭಕ್ತಿ, ಪ್ರೇಮ, ಮನೆಯ ಕುರಿತಾದ ಹೆಮ್ಮೆ, ತಾಯಿಯ ವಾತ್ಸಲ್ಯ, ತವರಿನ ಹಂಬಲ, ಹೀಗೆ ನೂರೆಂಟು ಬಗೆಯ ವಿಶ್ವಾಸಲೋಕದ ಚಿತ್ತಾರವೇ ಜನಪದವಾಗಿದೆ. ಜನಪದ ಸಜೀವವಾದದ್ದು. ಜನಪದ ಮೂಲತಃ ಸಮಷ್ಟಿಕೃತವಾಗಿದೆ. ಎಲ್ಲಿಯವರೆಗೆ ಜಗತ್ತಿನಲ್ಲಿ ಸಾಮಾನ್ಯ ವರ್ಗ ಅಸ್ತಿತ್ವದಲ್ಲಿರುತ್ತದೆಯೋ ಅಲ್ಲಿಯವರೆಗೆ ಜನಪದ ಉಳಿದು ಬರುತ್ತದೆ. ಮನುಷ್ಯ ನಾಗರಿಕತೆಯಿಂದ ಮುಂದುವರೆದರೂ ಸಹ ಅವನ ಮೇಲೆ ಜನಪದ ಪ್ರಭಾವ ಸಾಕಷ್ಟಿರುತ್ತದೆ. ಇದು ಜೀವಂತ ಪಳೆಯುಳಿಕೆಯಾಗಬಲ್ಲದೆ ಹೊರತು ನಶಿಸುವುದಿಲ್ಲ. ಯಾವುದಾದರೂ ರೂಪದಲ್ಲಿ ಮತ್ತೆ ಗರಿಗೆದರಿ ನಳದಳಿಸುತ್ತಾ ಜನಪದ ಒಂದಲ್ಲ ಒಂದು ರೀತಿಯಲ್ಲಿ ಉಸಿರಾಡುತ್ತದೆ. ನಮ್ಮ ಜನಪದ ಪರಂಪರೆಯಿಂದ ಕೂಡಿದ್ದು. ಜನಪದ ತನ್ನದೇ ಆವರಣದಲ್ಲಿ ಮೌಖಿಕ ಸಂಪ್ರದಾಯವನ್ನು ಅನುಸರಿಸಿ ತಲೆಮಾರಿನಿಂದ ತಲೆಮಾರಿಗೆ ಸಾಗಿ ಬಂದ ವಿಷಯಗಳ ವಸ್ತುಗಳ ಮೊತ್ತ. ಕೆಲವು ನೆನಪಿನಲ್ಲಿಟ್ಟುಕೊಳ್ಳುವುದು, ನೋಡುವುದು ಮತ್ತು ಅನುಸರಿಸುವುದು ಈ ಸಂಕೀರ್ಣ ಪರಂಪರೆಯಿಂದ ಕೂಡಿದ್ದಾಗಿದೆ. ಜನಪದ ಸಾಮಾನ್ಯವಾಗಿ ಅನಕ್ಷರ ಜ್ಞಾನವಾಗಿದೆ. ಇದು ಆಡು ಮಾತಿನಲ್ಲಿ ಇರುವಂತಹದು. ಹೀಗಾಗಿ ಜನಪದ ಸರಳತೆ ಹಾಗೂ ಸ್ಪಷ್ಟತೆಯಿಂದ ಕೂಡಿದೆ. ತಮಗೆ ಅನಿಸಿದ ಭಾವನೆಗಳನ್ನು ನೇರವಾಗಿ ಬಿಚ್ಚು ಮನಸ್ಸಿನಿಂದ ಹೇಳುವ ಕಲೆಗಾರಿಕೆ ಜನಪದರಿಗಿರುತ್ತದೆ. ಜನಪದರ ಮಾತು ಸರಳವಾಗಿದ್ದರೂ ಸಹ ಅದರ ಅರ್ಥ ನಿಗೂಢತೆಯಿಂದ ಕೂಡಿರುತ್ತದೆ. ಪರಂಪರಾಗತವಾಗಿ ಬಾಯಿಂದ ಬಾಯಿಗೆ ಸಾಗಿ ಬಂದ ಜನಪದ ಜ್ಞಾನವು ಕಾಲಕ್ಕೆ ತಕ್ಕಂತೆ ಬದಲಾವಣೆಗೊಂಡಿದೆ. ಆದರೆ ಜನಪದ ಎಷ್ಟೇ ರೂಪಾಂತರಗೊಂಡರೂ ಸಹ ಅದು ತನ್ನ ಮೂಲದ ಸೊಗಡನ್ನು ಮಾತ್ರ ತನ್ನಲ್ಲಿಯೇ ಗರ್ಭಧರಿಸಿಕೊಂಡು ಬಂದಿದೆ. ಪ್ರತಿಯೊಂದು ಜಾನಪದಕ್ಕೆ ತನ್ನದೇ ಆದ ತೇಜಸ್ಸು ಹಾಗೂ ಪ್ರತಿಭೆಯನ್ನು ಹೊಂದಿರುತ್ತದೆ. ಪ್ರತಿಯೊಂದು ಜನಪದವೂ ತನ್ನದೇ ಆದ ಧೋರಣೆಗಳನ್ನು, ಚಿಂತನೆಗಳನ್ನು, ನಡವಳಿಕೆಗಳ ಭಾಷೆ ಹೊಂದಿರುತ್ತದೆ. ಪ್ರತಿಯೊಂದು ಅಂಶವು, ಒಂದೊಂದು ಸೃಷ್ಟಿಯು, ಪ್ರತಿ ಸೃಷ್ಟಿಯು ಮಹತ್ವಪೂರ್ಣವಾದದ್ದು. ಒಂದರ ಸೃಷ್ಟಿ ಮತ್ತೊಂದರ ಸೃಷ್ಟಿಗೆ ಕಡಿಮೆಯಲ್ಲ. ಜನಪದ ಸೃಷ್ಟಿ ಮತ್ತು ದೃಷ್ಟಿಯಿಂದಲೇ ಪ್ರತಿ ಜನಪದ ತನ್ನದೇ ಆದ ತೇಜಸ್ಸು ಮತ್ತು ಪ್ರತಿಭೆಯನ್ನು ಪಡೆದುಕೊಂಡಿರುತ್ತದೆ. ಜನ್ಮಭೂಮಿ ಓ ಜನನಿ, ಜನ್ಮಭೂಮಿ ಜನನಿ, ಜನ್ಮಭೂಮಿ ಭಾರತಿ, ನಿನ್ನ ಅಡಿಗಳಿಗೆ ಪೊಡಮಡುವೆ ನಾಡಿಗಡಿಗೆ, ಭಾರತಿ ನಿನ್ನಯಾಡಿಗಳಿಗೆ ಪೊಡಮಡುವೆ ನಾಡಿಗಡಿಗೆ, ಜನನಿ ಜನ್ಮಭೂಮಿ ಮೇಲೆ ಹಿಮಾಚಲ ಕಾಲಡಿ ಕಡಲು ಬಂಗಾರದ ನಿಧಿ ತುಂಬಿದ ಒಡಲು, ಮೇಲೆ ಹಿಮಾಚಲ ಕಾಲಡಿ ಕಡಲು ಬಂಗಾರದ ನಿಧಿ ತುಂಬಿದ ಒಡಲು, ಶ್ರೀಗಂಧದ ಸೌಗಂಧವು ತುಂಬ ಏನೆಂಬೆನು ಈ ಸ್ವರ್ಗದ ಬಿಂಬ, ಏನೆಂಬೆನು ಈ ಸ್ವರ್ಗದ. ಆಗಿನ ಕಾಲದಲ್ಲಿ ಒಂದು ರೂಢಿ ಇತ್ತು, ಮಹಿಳೆಯರಿಗೆ ಅಡುಗೆ ಮನೆ ಮಾತ್ರ ಸೀಮಿತವಾಗಿತ್ತು ಅಂತ. ಆದರೆ ಈಗಿನ ಕಾಲದಲ್ಲಿ ನಾವು ನೋಡಬಹುದು, ಮಹಿಳೆಯರು ಅಡುಗೆ ಮನೆ ಗೆರೆ ದಾಟಿ ಆಕಾಶದೆತ್ತರಕ್ಕೆ ಹಾರಿದ ಕಲ್ಪನಾ ಚಾವ್ಲಾ ಅವರು, ಸರ್ಕಾರದ ಇಡೀ ಹಣಕಾಸಿನ ವ್ಯವಸ್ಥೆಯನ್ನು ಕೈಯಲ್ಲಿ ಹಿಡಿದಿರುವ ನಿರ್ಮಲಾ ಸೀತಾರಾಮನ್ರವರು, ಇನ್ಫೋಸಿಸ್ನಂತಹ ಬೃಹತ್ ಸಂಸ್ಥೆಯನ್ನು ವಿಶ್ವದೆತ್ತರಕ್ಕೆ ವಿಸ್ತರಿಸಿರುವ ನಮ್ಮ ಹೆಮ್ಮೆಯ ಸುಧಾಮೂರ್ತಿ ಅವರು, ಮಕ್ಕಳಿಲ್ಲ ಅನ್ನೋ ಕೊರತೆಯನ್ನು ನಿವಾರಿಸೋಕೆ ನೂರಾರು ಮರಗಳನ್ನು ತನ್ನ ಮಕ್ಕಳಂತೆ ಬೆಳೆಸಿ ನಮ್ಮ ನೆಲವನ್ನು ಹಚ್ಚ ಹಸಿರಿನಿಂದ ಕೊಂಗೊಳಿಸೋ ಹಾಗೆ ಮಾಡಿರೋ ನಮ್ಮ ಪದ್ಮಶ್ರೀ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕನವರು, ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ 15ನೇ ಮತ್ತು 34ನೇ ರ್ಯಾಂಕ್ ಪಡೆದ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಸುಪುತ್ರಿ ಸುಪ್ರಿತಾ ಎಲ್ಗೌಡ ಮತ್ತು ಎಲ್ ಜಿ ಮಿಲನ, ಹೀಗೆ ಹಲವಾರು ಮಹಿಳೆಯರು ಸಾಧನೆಯ ದಾರಿಯಲ್ಲಿ ಉನ್ನತ ಸ್ಥಾನಕ್ಕೆ ಏರುತ್ತಿದ್ದಾರೆ. ಮಹಿಳಾ ಸಬಲೀಕರಣ ಎಂಬುದು ಒಂದು ಅದ್ಭುತವಾದ ವಿಷಯ. ಈ ವಿಷಯವನ್ನು ಕುರಿತು ಬಹಳಷ್ಟು ವಿಚಾರಗಳನ್ನು ನನ್ನ ಸ್ನೇಹಿತೆ ಬಿಂದು ಎಸ್ ಎನ್ ನಿಮಗೆಲ್ಲ ತಿಳಿಸಿಕೊಡಲಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಬಿಂದು ಎಸ್ ಎನ್. ಪೆಣ್ಣು ಪೆಣ್ಣೆಂದೇತಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಹಡೆದವಳು, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆವವಳು. ಸಂಚಿ ಹೊನ್ನಮ್ಮನ ಅದಿಬದೆಯ ಧರ್ಮದ ಕಾವ್ಯದ ಸಾಲುಗಳನ್ನು ಉಲ್ಲೇಖಿಸುತ್ತಾ ನನ್ನ ಮಾತನ್ನ ಪ್ರಾರಂಭಿಸ್ತೀನಿ. ಮಹಿಳಾ ಸಬಲೀಕರಣವು ಚರ್ಚೆಯ ಮಹತ್ವದ ಒಂದು ವಿಷಯ. ಮುಖ್ಯವಾಗಿ ಅಭಿವೃದ್ಧಿಯಾಗದ ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಮಹಿಳಾ ಸಬಲೀಕರಣವು ಬಹುಮುಖ್ಯ ಕಾರ್ಯ. ಮಹಿಳಾ ಸಬಲೀಕರಣವನ್ನು ನಾವು ಸಾಧಿಸಬೇಕಾದ್ರೆ ನಾವು ಬೇರೆ ಯಾವ ಕ್ಷೇತ್ರದ ಅಭಿವೃದ್ಧಿಯನ್ನು ಸಾಧಿಸುವುದೇ ಇಲ್ಲ ಎಂಬ ಕಟು ಸತ್ಯವನ್ನು ಇತ್ತೀಚೆಗೆ ಅರಿಯಬೇಕಾಗಿದೆ. ಮಹಿಳೆಯರ ಆರ್ಥಿಕ ಸಬಲೀಕರಣ, ಆರ್ಥಿಕ ನಿರ್ಧಾರಗಳು, ಆದಾಯ ಸ್ವತ್ತುಗಳು, ಸಮಾನತೆಯನ್ನು ನಿಯಂತ್ರಿಸುವ ಹಕ್ಕನ್ನು ಸೂಚಿಸುತ್ತದೆ. ಮಹಿಳೆಯರ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಉತ್ತಮಪಡಿಸಿಕೊಳ್ಳುವುದಾಗಿದೆ. ನಾನು ವಿಚಾರವನ್ನು ಚರ್ಚೆ ಮಾಡುವುದಕ್ಕಿಂತ ಮೊದಲು, ಮಹಿಳಾ ಸಬಲೀಕರಣ ಎಂದರೆ ಉದ್ಯೋಗ, ಶಿಕ್ಷಣ, ಆರ್ಥಿಕ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ ಕೊಡುವುದು, ಹಾಗೆಯೇ ಅವರನ್ನು ಸಾಮಾಜಿಕವಾಗಿ ಸಮ್ಮತಿಸುವುದು, ಅಧಿಕಾರ ಕೊಡುವುದು ಎಂದರ್ಥ. ಭಾರತದಲ್ಲಿ ನಮಗೆ ಮಹಿಳಾ ಸಬಲೀಕರಣ ಏಕೆ ಬೇಕು? ಭಾರತವು ಪುರುಷ ಪ್ರಾಬಲ್ಯ ಹೊಂದಿದ ದೇಶವಾಗಿದೆ. ನಮ್ಮೆಲ್ಲರಿಗೂ ಪ್ರತಿ ಹಳ್ಳಿಯಿಂದ ನಗರದವರೆಗೂ ಪುರುಷರು ಪ್ರಾಬಲ್ಯ ಹೊಂದಿರುತ್ತಾರೆ. ಹಾಗೆಯೇ ಹೆಣ್ಣು ಮಕ್ಕಳು ಪ್ರತಿದಿನ ಪ್ರತಿ ಕುಟುಂಬದ ಆರೈಕೆಯ ಜವಾಬ್ದಾರಿಯನ್ನು ಹೊಂದಿರುವುದನ್ನು ನಾವು ಕಾಣುತ್ತೇವೆ. ಇತರೆ ಕಟ್ಟುಪಾಡುಗಳಿಂದ ಹೊರಬರದೆ ಮನೆ ಎಂಬ ಸಾಮಾಜಿಕ ಬಂಧನದಲ್ಲಿ ಸಿಕ್ಕಿ ಪ್ರತಿದಿನ ನರಳುತ್ತಿದ್ದಾಳೆ. ಭಾರತದಲ್ಲಿ ಸುಮಾರು ಶೇಕಡ 50% ಜನಸಂಖ್ಯೆಯು ಸ್ತ್ರೀಯರಿಂದ ಮಾತ್ರ ಆವರಿಸಲ್ಪಟ್ಟಿದೆ. ಆದ್ದರಿಂದ ದೇಶದ ಸಂಪೂರ್ಣ ಅಭಿವೃದ್ಧಿಯು ಅರ್ಧ ಜನಸಂಖ್ಯೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಶಿಕ್ಷಣ ಕಲಿತರೆ ತನ್ನೊಂದಿಗೆ ತನ್ನ ತಂದೆ ತಾಯಿ, ತನ್ನ ಒಡಹುಟ್ಟಿದವರು, ತನ್ನ ಸಮೂಹ, ತನ್ನ ಸಮುದಾಯ ಎಲ್ಲರನ್ನೂ ತನ್ನೊಟ್ಟಿಗೆ ಯಶಸ್ಸಿನ ದಾರಿಯಲ್ಲಿ ಕೊಂಡೊಯ್ಯುತ್ತಾಳೆ. ಇಂತಹ ಸ್ಥಿತಿಯಲ್ಲಿ ನಮ್ಮ ದೇಶವು ಅದರ ಅರ್ಧ ಜನಸಂಖ್ಯೆಯನ್ನು ಸಶಕ್ತಗೊಳಿಸದೆ ಭವಿಷ್ಯದಲ್ಲಿ ಅಭಿವೃದ್ಧಿಯನ್ನು ಸಾಧಿಸುವುದಿಲ್ಲ ಎಂದು ನೇರವಾಗಿ ನಾನು ಹೇಳ್ತೀನಿ. ನಮ್ಮ ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶವನ್ನಾಗಿ ಮಾಡಲು ಬಯಸಿದರೆ ಮೊದಲನೆಯದಾಗಿ ಪುರುಷರು, ಸರ್ಕಾರ, ಕಾನೂನುಗಳು ಮತ್ತು ಮಹಿಳೆಯರ ಶ್ರಮದಿಂದ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ಬಹಳ ಅವಶ್ಯಕವಾಗಿದೆ. ನಾಡು ನುಡಿ ನೆಲಕ್ಕಾಗಿ ಹೋರಾಡಿದಂತಹ ಭಾರತಾಂಬೆಯ ಹೆಮ್ಮೆಯ ಸುಪುತ್ರಿಯರಾದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಇವರನ್ನು ಈ ಸುಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಮಹಿಳೆಯರನ್ನು ಅನೇಕ ಕಾರಣಗಳಿಗಾಗಿ ಅವರ ಕುಟುಂಬ ಸದಸ್ಯರು ಮತ್ತು ಸಮಾಜವು ನಿಗ್ರಹಿಸುತ್ತಿದೆ. ವೇದಗಳು, ಪುರಾಣಗಳು, ಭಾರತದ ಪ್ರಾಚೀನ ನಾಗರಿಕತೆಯಲ್ಲಿಯೂ ಮಾತೃದೇವತೆಯಾಗಿ ಹೆಣ್ಣನ್ನು ಪೂಜಿಸುತ್ತಿದ್ದರು. ತಾಯಿ, ಸಹೋದರಿ, ಮಗಳು, ಹೆಂಡತಿ ಸಮಾಜದಲ್ಲಿ ಮಹಿಳಾ ರೂಪಗಳಿಗೆ ಗೌರವ ನೀಡುವುದು ಸೇರಿದಂತೆ ಭಾರತದಲ್ಲಿ ಅನೇಕ ಸ್ತ್ರೀ ದೇವತೆಗಳನ್ನು ಪೂಜಿಸುವ ಸಂಪ್ರದಾಯ ಪದ್ಧತಿ ಇದೆ. ದೇಶದ ಅರ್ಧದಷ್ಟು ಜನರು ಸ್ವಾವಲಂಬಿಗಳಾಗುವುದು ಅವಶ್ಯವಾಗಿದೆ. ಭಾರತವು ಒಂದು ಏಕೀಕೃತ ವೈವಿಧ್ಯತೆಯ ನಾಡಾಗಿದೆ. ಇಲ್ಲಿ ಅನೇಕ ಧಾರ್ಮಿಕ ನಂಬಿಕೆಗಳು, ಆಚಾರ ವಿಚಾರಗಳು, ನಡೆ ನುಡಿಗಳು, ರೂಢಿ ಸಂಪ್ರದಾಯಗಳನ್ನೊಳಗೊಂಡ ಸಮೂಹವಿದೆ. ಭಾರತೀಯ ಸಮಾಜದಲ್ಲಿದ್ದ ಸತಿಸಾಗಮನ ಪದ್ಧತಿ, ವರದಕ್ಷಿಣೆ ಪದ್ಧತಿ, ಕೌಟುಂಬಿಕ ಹಿಂಸೆ, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ, ಬಾಲ್ಯ ವಿವಾಹ, ಲೈಂಗಿಕ ಕಿರುಕುಳ, ಲಿಂಗವನ್ನಾಧರಿಸಿ ತಾರತಮ್ಯಗಳು ಸೇರಿದಂತೆ ಇಂತಹ ಎಲ್ಲ ಕೆಟ್ಟ ಅಭ್ಯಾಸಗಳು ಸಮಾಜದಲ್ಲಿ ಸಾಮಾಜಿಕ ಪಿಡುಗಿನಂತೆ ಉಳಿದುಕೊಂಡು ಬಿಟ್ಟಿದೆ. ಸತಿ ಪದ್ಧತಿಯನ್ನು ಮೊತ್ತ ಮೊದಲ ಬಾರಿಗೆ ಹೋಗಲಾಡಿಸಿದ ನಾಯಕ ರಾಜಾರಾಮ್ ಮೋಹನ್ ರಾಯ್, ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಪುಲೆ ಅಕ್ಷರ ಕ್ರಾಂತಿಯನ್ನೇ ಹುಟ್ಟು ಹಾಕಿದವರು. ಜ್ಯೋತಿ ಬಾಪುಲೆ, ಸಾವಿತ್ರಿ ಬಾಪುಲೆ ಇವರು ಶೋಷಿತ ಮಹಿಳೆಯರಿಗೆ ಶಿಕ್ಷಣವನ್ನು ಪ್ರಾರಂಭಿಸಿದರು. ಇದೇ ಸಂದರ್ಭದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ವರದಕ್ಷಿಣೆ ನಿಷೇಧ ಕಾಯ್ದೆ 1961, ಹಿಂದೂ ವಿವಾಹ ಕಾಯ್ದೆ 1955 ಮುಂತಾದ ಕಾಯ್ದೆಗಳನ್ನು ಜಾರಿಗೆ ತಂದರು. ಮಹಿಳಾ ಸಬಲೀಕರಣ ಎಂಬುದು ಸಾಮಾಜಿಕ ಅನಿಷ್ಟಗಳಿಂದ, ಶೋಷಣೆಯಿಂದ ಸ್ತ್ರೀಯರನ್ನು ರಕ್ಷಿಸಿ ಅವರನ್ನು ಸಮರ್ಥರನ್ನಾಗಿ ಬಾಳುವಂತೆ ಮಾಡುವುದೇ ಮಹಿಳಾ ಸಬಲೀಕರಣ. ಇದರ ಬೆನ್ನಲ್ಲೇ ಸ್ವಸಹಾಯ ಸಂಘ, ಸ್ತ್ರೀಶಕ್ತಿ ಸಂಘಟನೆಗಳು ಹುಟ್ಟಿಕೊಂಡವು. ಭಾರತದ ಪ್ರಸಿದ್ಧ ಸಾಮಾಜಿಕ ಸುಧಾರಕರಾದ ಈಶ್ವರಚಂದ್ರ ವಿದ್ಯಾಸಾಗರ್, ಸ್ವಾಮಿ ವಿವೇಕಾನಂದರು ಮುಂತಾದವರು ಮಹಿಳಾ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದರು. ಭಾರತೀಯ ಸಮಾಜದಲ್ಲಿ ಮಹಿಳೆಯರ ಉನ್ನತಿಗಾಗಿ ಸದಾ ಶ್ರಮಿಸಿದರು. ದೇಶದ ವಿಧವೆಯರ ಸ್ಥಿತಿಗತಿಗಳನ್ನು ಸುಧಾರಿಸುವ ಸಲುವಾಗಿ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ನಿರಂತರ ಪ್ರಯತ್ನದಿಂದ ಈ ಕಾರ್ಯ ಸಫಲವಾಯಿತು. ಲಿಂಗ ತಾರತಮ್ಯವನ್ನು ತೊಡೆದುಹಾಕಲು ಭಾರತ ಸರ್ಕಾರ ಸಂವಿಧಾನಿಕ ಕ್ರಮಗಳನ್ನು ಕೈಗೊಂಡಿದೆ. ಇಂತಹ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಲು ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬ ಪ್ರಜೆಯೂ ಕೈಜೋಡಿಸಬೇಕಾಗಿದೆ. ಆಗ ಮಾತ್ರ ನವಭಾರತ ನಿರ್ಮಾಣ ಸಾಧ್ಯವಾಗುತ್ತದೆ. ಆಧುನಿಕ ಸಮಾಜವು ಮಹಿಳಾ ಹಕ್ಕುಗಳ ಬಗ್ಗೆ ಹೆಚ್ಚು ಜಾಗೃತರಾಗಬೇಕು. ಇದರಿಂದ ಸ್ವಸಹಾಯ ಸಂಘಗಳು, ಎನ್ಜಿಒ ಇತ್ಯಾದಿಗಳು ಈ ದಿಕ್ಕಿನಲ್ಲೇ ಕಾರ್ಯನಿರ್ವಹಿಸುತ್ತಿವೆ. ಇಂತಹ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಲು ಮಹಿಳೆಯರು ಸೇರಿದಂತೆ ಪ್ರತಿಯೊಬ್ಬ ಪ್ರಜೆಯೂ ಈ ಒಂದು ಕಾರ್ಯಕ್ಕೆ ಕೈಜೋಡಿಸಬೇಕಾಗಿದೆ. ಆಗ ಮಾತ್ರ ನವಭಾರತ ನಿರ್ಮಾಣ ಸಾಧ್ಯ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಹಕ್ಕನ್ನು ಸಾಧಿಸುವ ಸಲುವಾಗಿ ಸಾಮಾಜಿಕ ಕಟ್ಟುಪಾಡುಗಳನ್ನು ಮುರಿಯಬೇಕಾಗಿದೆ. ಸಮಾನ ಸಂಭಾವನೆ ಕಾಯ್ದೆ, ವರದಕ್ಷಿಣೆ ನಿಷೇಧ ಕಾಯ್ದೆ, ಹೆರಿಗೆ ಪ್ರಯೋಜನ ಕಾಯ್ದೆ, ಸತಿ ಆಯೋಗ ಆಕ್ಟ್, ಗರ್ಭಧಾರಣೆ ವೈದ್ಯಕೀಯ ಮುಕ್ತಾಯ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ಕಡಿಮೆ ಮಾಡಲು ಸರ್ಕಾರವು ಮಕ್ಕಳ ಆರೈಕೆ ಮತ್ತು ಸುರಕ್ಷಣೆ ಮಸೂದೆ ಅಂಗೀಕರಿಸಿತು. ಮಹಿಳಾ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಜನಸಾಮಾನ್ಯರಿಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗವನ್ನು ಒದಗಿಸುವುದಾಗಿದೆ. ಅವುಗಳೆಂದರೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಸರ್ವ ಶಿಕ್ಷಣ ಅಭಿಯಾನ, ಜನನಿ ಸುರಕ್ಷ ಯೋಜನೆ, ತಾಯಿಯ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವುದು ಇತ್ಯಾದಿ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಮಹಿಳೆಯರ ಸಬಲೀಕರಣದ ಉದ್ದೇಶದಿಂದ ವಿವಿಧ ಹೊಸ ಯೋಜನೆಗಳನ್ನು ಜಾರಿಗೆ ತಂದಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಈ ಯೋಜನೆಯನ್ನು ಹೆಣ್ಣು ಶಿಶು ಹತ್ಯೆ ನಿರ್ಮೂಲನೆ ಮಾಡುವುದರ ಮೂಲಕ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣದ ಮೇಲೆ ಕೇಂದ್ರೀಕೃತವಾದದ್ದು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ನೆರವನ್ನು ಕೂಡ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಇನ್ನೊಂದು ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ, ಮಹಿಳಾ ಸಹಾಯವಾಣಿ ಯೋಜನೆ, 24 ಗಂಟೆಗಳ ತುರ್ತು ಬೆಂಬಲ ಮತ್ತು ಸಹಾಯವನ್ನು ಒದಗಿಸುವುದಾಗಿದೆ. ಮಹಿಳೆಯರಿಗೆ ತರಬೇತಿ ಮತ್ತು ಉದ್ಯೋಗ ಕಾರ್ಯಕ್ರಮ ಬೆಂಬಲ, ಈ ಯೋಜನೆಯು ಮಹಿಳೆಯರಿಗೆ ಕೌಶಲ್ಯವನ್ನು ನೀಡುವ ಉದ್ದೇಶವನ್ನು ಹೊಂದಿದೆ. ಜೊತೆಗೆ ಸ್ವಯಂ ಉದ್ಯೋಗಿಗಳಾಗುವಂತೆ ಮಾಡುವುದು. ಉದಾಹರಣೆ ತೋಟಗಾರಿಕೆ, ಕೃಷಿ, ಕೈಮಗ್ಗ, ಟೈಲರಿಂಗ್ ಮತ್ತು ಮೀನುಗಾರಿಕೆ ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸುವುದಾಗಿದೆ. ಮಹಿಳಾ ಶಕ್ತಿ ಕೇಂದ್ರಗಳು ಸಮುದಾಯದ ಸಹಭಾಗಿತ್ವದ ಮೂಲಕ ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಈ ಯೋಜನೆ ವಿಶೇಷ ಗಮನ ಹರಿಸುತ್ತದೆ. ಪಂಚಾಯತಿ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ. ಭಾರತ ಸರ್ಕಾರ ಕೇಂದ್ರ ಕ್ಯಾಬಿನೆಟ್ ಪಂಚಾಯತಿ ರಾಜ್ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 50% ಮೀಸಲಾತಿ ನೀಡಿತು. ಇದು ಮುಖ್ಯವಾಗಿ ಗ್ರಾಮೀಣ ಭಾರತದ ಮಹಿಳೆಯರ ಸಾಮಾಜಿಕ ಸ್ಥಾನಮಾನವನ್ನು ಸುಧಾರಿಸುವ ಗುರಿಯನ್ನು